ಇವನ್ನ ಕೃತಕವಾಗಿ ಮಾಡ್ಕೊಳ್ಬೇಕು ನಾವು, ಇನ್ನು ಉಳ್ಕಿದ್ದೆಲ್ಲ ನಮ್ಗೆ ನ್ಯಾಚುರಲ್ ಆಗಿ ಸಿಗುತ್ತೆ. ಸೊ ಅದಕ್ಕೋಸ್ಕರ ಎಲ್ಲೋದು ಕೂಡ ಅಲ್ಲೇ ಸಿಗ್ತಾ ಇತ್ತು. ಇವನ್ ಎಣ್ಣೆ ಕೂಡ ಅವ್ರು ಶೇಂಗಾ ಹಾಕ್ತಿದ್ರು, ಅಲ್ಲೇ ಮಿಷಿನ್ ಇತ್ತು, ನಮ್ಮ ಎದುರಿಗೆ ತಕ್ಕೊಂಡು ಅಡಿಗೆ ಮಾಡ್ಕೊಳ್ತಾ ಇದ್ರು. ಅಷ್ಟು ಜೀವನ, ಒಂದು ಕೃಷಿ ಆಧಾರಿತ ಜೀವನ. ಅಷ್ಟು ಏ ಬೀಗರು ಬಂದಿದ್ದಾರೆ ಮನೆಗೆ, ಅಕ್ಕಿ ಇದಾವಿಲ್ಲೋ ಬೇಳೆ ಇದಾವಿಲ್ಲ ನೋಡ್ತೀವಿ, ನಮ್ಮ ಗದ್ದೆ ಇಟ್ಕೊಂಡು ನಾವು ಹೊರಗಡೆ ಕೊಂಡ್ಕೊಂಡು ಬರಕ್ ಹೋಗ್ತಿದ್ವಿ. ಇದು ಬದುಕಲ್ಲ, ನಿಜವಾದ ಬದುಕು ಅಲ್ಲ ಇದು. ನಾವು ಗದ್ದೆನ ಮಾಡಬೇಕು, ಕೃಷಿಯನ್ನು ಮಾಡಬೇಕು, ಅದರಲ್ಲೇ ಜೀವನ ಕಂಡ್ಕೋಬೇಕು. ಓದು, ಶಿಕ್ಷಣ ಇದೆಲ್ಲವೂ ಕೂಡ ನಮ್ಮ ವ್ಯಕ್ತಿತ್ವ ನಿರ್ಮಾಣ ಮಾಡುತ್ತೆ. ಆದ್ರೆ ಹೊಟ್ಟೆ ಕೃಷಿಗೆ ನೀವು ಬಂದಿದ್ರಿ, ಒಂದು ನಿಮ್ಮ ಮನೆಯಲ್ಲಿ ನಿಮ್ಮ ತಂದೆಯವರು ಕೃಷಿ ಏನು ಮಾಡ್ತಾ ಇದ್ರಲ್ವಾ, ನೀವು ನಿಮ್ಮ ತಂದೆಯವರು ಇದನ್ನ ನೋಡಿ ಇದನ್ನೇ ಹೇಗೆ ಅವರ ರಿಪ್ಲೈ ಹೇಗಿತ್ತು? ಬಹಳನೇ ಆಗಿದೆ ಸರ್. ಏನಂತ ಹಾಕ್ತಿದ್ವಿ ಅವ್ರಿಗೆ, ನೀವು 50 ವರ್ಷದಿಂದ ಹಿಂದಕ್ಕೆ ಹೋಗ್ರಿ, ನೀವು ಇದೆಲ್ಲ ಇತ್ತ, ಪ್ಲಾಸ್ಟಿಕ್ ಇತ್ತ, ನೀವು ಹಾಕ್ತಿದ್ರೆ ಯೂರಿಯಾ ಇತ್ತು, ಕಡಿಮೆ ಸಮಯದಲ್ಲಿ ಎನರ್ಜಿನೇ ಹಾಕ್ಲಾರಂಗೆ ನೀವು ಬೆಳೆಯನ್ನು ತಳ್ಕೊಂತಿದ್ದೀರ. ಇದು ಜೀವನದ ಕೃಷಿ ಅಲ್ಲ ಇದು. ರೈತ ಅಂದ್ರೇನು, ಭೂಮಿ ಆರೋಗ್ಯವನ್ನು ಕಾಪಾಡಬೇಕು, ಸಸಿ ಆರೋಗ್ಯವನ್ನು ಕಾಪಾಡಬೇಕು, ತಾನು ಆರೋಗ್ಯವಾಗಿ ಭೂಮಿ ಮಣ್ಣನ್ನು ಹ್ಯೂಮಸ್ನೆಲ್ಲ ಸಾಯಿಸ್ತಾ ಇದ್ರಿ, ಆ ಸಸಿ ಬೆಳವಣಿಗೆಯಲ್ಲಿ ಬರೀ ಕೆಮಿಕಲಲ್ಲಿ ಬೆಳೆಸ್ತೀರಿ. ಈಗ ಏನಾಗ್ತಾ ಇದೆ, ಎಲ್ಲ ಬಂಡವಾಳಶಾಹಿಗಳ ಕೈಯಲ್ಲಿ ಸಿಕ್ಕೊಂಡು ನಾವು ರೈತ ಜೀವನನೇ ಹೋಗಿದೆ. ಇದು ಬದುಕಲ್ಲ, ಈಗಲಿಂದನೇ ಶುರು ಮಾಡಬೇಕು. ಈಗೆಲ್ಲ ಅರಿವು ಆಗ್ತಾ ಇದೆ ನಮಗೆ, ಅದಕ್ಕೆ ನಾವು ಮಾಡ್ತೀವಿ. ನೀವೇನೇ ಮಾಡ್ರಿ ಅಂತ ಅವ್ರು ಹೇಳ್ತಿದ್ರು, ನೋಡೋಣ ಹೇಳೋಣ. ಭೂಮಿನ ಇಷ್ಟು ದಿನ ನೀವು ಹಾಳು ಮಾಡಿ ನಮ್ಮ ಕೈ ಕೊಟ್ಟಿದ್ರೆ 20 ವರ್ಷದಿಂದ, ಇವಾಗ ಅದನ್ನು ನಾವು ಪುನಶ್ಚೇತನಗೊಳಿಸೋಕ್ಕೆ ಹೆಜ್ಜೆ ಇಡ್ತೀವಿ ಅಂತ ಅವರಿಗೆ ನಮಗೆ ವಾದ. ಹಂಗಾದ್ರೂ ಕೂಡ ಮಾಡ್ತಾ ಇದ್ವಿ. ಈಗ ಒಂದು ನಿಮ್ಮ ಭೂಮಿ ಕೃಷಿ ಮನೆ ನಾವು ಬೆಳಕು ಯುವ ಬೆಳಗನ್ನು ಕಟ್ಕೊಂಡಿದ್ದು ಕೂಡ ಒಂದು ಸಖಿ ಸಂಸ್ಥೆಯವರು ಬಂದು ಇಲ್ಲಿನ ಅಧ್ಯಯನ ಮಾಡಿ ಇಲ್ಲೆಲ್ಲ ದೇವದಾಸಿ ಸತೆ ಎಂದಿರೋದು ಇದನ್ನೆಲ್ಲ ಸಂಸ್ಥೆಯವರು ನೋಡಿದ್ರು. ಆಮೇಲೆ ಇಲ್ಲಿರುವಂಥ ಸ್ವಲ್ಪ ಎಜುಕೇಟೆಡ್ ಯೂತ್ಸ್ನೆಲ್ಲ ಇಟ್ಕೊಂಡು ರಿಲೇಟೆಡ್ ನಿಮ್ಮ ಹಳ್ಳಿಗೆ ಏನು ತೊಂದರೆ ಇದೆ ಅದ್ರ ಕುರಿತಂತೆ ಚರ್ಚೆ ಮಾಡೋದು. ಆಮೇಲೆ ನಾವು ವಾರಕ್ಕೆ ಒಂದ್ಸತೆ ಮೀಟಿಂಗ್ ಕರಿತೀವಿ ಎಲ್ಲ ಯೂತ್ಸ್. ಅದು ಯಾರಿಗಾದ್ರೂ ಒಬ್ಬರಿಗೆ ಫೀಸ್ ಕಟ್ಟಕ್ಕೆ ದುಡ್ಡಿಲ್ವಾ, ನಾವು ಹಾಕೊಂಡು ಮಾಡೋಣ, ನಮ್ಮೂರಿಗೆ ಬಸ್ ಚೆನ್ನಾಗಿ ಬರ್ತಾ ಇದೆಯಾ, ಎಲ್ಲರ ಮನೆಗೆ ಟಾಯ್ಲೆಟ್ ಇದೆಯಾ. ಸೊ ಈ ರೀತಿ ನಮ್ಮಲ್ಲೇ ಸ್ಥಳೀಯವಾಗಿ ಏನು ಸಮಸ್ಯೆ ಇದೆಯೋ ಅದನ್ನ ಕಂಡುಕೊಂಡು ನಾವೆಲ್ಲ ಒಂದು ಅಂದರೆ ಸಖಿ ಕೃಷಿ ಶಿಕ್ಷಣ ಸಂಘಟನೆ ಇದೆಲ್ಲ ಇರಬೇಕು ಬದುಕಿಗೆ ಅಂತಂದು ಹೇಳಿಕೊಟ್ಟಾಗ ನಾವು ಇದನ್ನು ಯೂತ್ಸ್ನಲ್ಲಿ ಆಡ್ಕೊಂಡು ನಾವು ಮುಂದೆ ಹೋಗ್ತಾ ಇದ್ದೀವಿ. ಈಗ ನಿಮ್ಮ ದೃಷ್ಟಿಯಲ್ಲಿ ಸಾವಯವ ಕೃಷಿ ಅಂದರೆ ಏನು ಮತ್ತು ಅದರ ಒಳಸುರಿಗಳನ್ನು ಹೇಗೆ ಸಿದ್ಧ ಮಾಡ್ಕೊಳ್ತೀರಿ? ಒಳಸುರಿಗಳಂದರೆ ನಿಮಗೆ ಈ ಸಿಂಪರಣೆ ಮಾಡೋ ದ್ರಾವಣಗಳಾಗಿರ್ಬೋದು, ಚರ್ಚೆಗಳು ಗಲಾಟೆಗಳು ಆಗ್ತವೆ, ಎಲ್ಲ ಆಗ್ತವೆ. ಈಗ ನಿಮ್ಮ ದೃಷ್ಟಿಕೋನ ಹೇಗಿದೆ? ಈಗ ನಮ್ಮ ಭೂಮಿ ಒಳಗಿಂದನೇ ಹೊರಗಡೆ ಹೋಗಬೇಕು ಪ್ರಾಡಕ್ಟ್, ಹೊರಗಡೆಯಿಂದ ಯಾವುದೇ ರೀತಿಯ ಕೆಮಿಕಲ್ ಫರ್ಟಿಲೈಸ್ ತರಬಾರ್ದು. ನಾವೇ ವಿಭಿನ್ನವಾಗಿ ಈ ಆಯುರ್ವೇದಿಕ್ ಗಿಡಮೂಲಿಕೆಗಳನ್ನು ಮಾಡಿಕೊಂಡು ನಾವು ಅದನ್ನ ಮಾಡ್ಕೊಳ್ತಾ ಇದ್ವಿ. ಸಾವಯವ ಕೃಷಿ ಅಂದ್ರೆ ಇಷ್ಟೇ ನಮ್ದು, ಏನಂದ್ರೆ ಭೂಮಿ ಫಲವತ್ತತೆಯನ್ನು ಕಾಪಾಡ್ಕೋಬೇಕು. ಮೊದಲೆಲ್ಲ ನಾವು ಕೃಷಿ ಮಾಡಬೇಕಾದಾಗ ನಮ್ಮ ತಂದೆಯವರು ನಾವು ನೋಡ್ತಾ ಇದ್ವಿ, ಇವಾಗ ಒಂದು 7-8 ವರ್ಷದ ಕೆಳಗಡೆ ಮಡಿಕೆ ಹೊಡೆದ್ರೆ ಅಲ್ಲೆಲ್ಲ ಮಳೆ ಹುಳ ಬರೋದು, ಹಾವು ಬರೋದು, ಕೊಪ್ಪೆ ಬರೋದು, ತಿಂತಾರೆ. ಅದು ಅಲ್ಲ, ನಮಗೆ ಮಣ್ಣು ಸಸಿ ನಮ್ಮ ಆರೋಗ್ಯ ಕಾಪಾಡಿಕೊಂಡು ನಾವು ಹೊರಗಡೆಯಿಂದ ಯಾವುದೇ ಐಟಮ್ ತರಲಾರಂಗೆ ನಮ್ಮಲ್ಲೇ ಪ್ರಾಡಕ್ಟ್ ಮಾಡಿಕೊಂಡು ಹೊರಗಡೆ ಅವ್ರಿಗೆ ಸೊಸೈಟಿನ ಕಾಪಾಡೋದೇ ಸಾವಯವ ಕೃಷಿ ಅಂತ. ಯಾರ್ಯಾರು ಅವ್ರ ಹೆಸರುಗಳು? ಪ್ರಕಾಶ್ ನಾಯಕ್ ಅಂತ, ಸುಬಾನ್ ಅಲಿ ಅಂತ ಅಂದೇಳಿ, ಬಾಷಾ ಅಂತಂದೇಳಿ. ಅದು ಏನೇ ಆಗಲಿ ನೋಡೋಣ, ಅಂದರೆ ಇದು ನಮಗೆ ಬದುಕಿಗೆ ಗೊತ್ತಾಗಿದೆ. ಜನರು ಈಗ ನಮಗೆ ಬೆಳೆ ಬರದೇ ಇರ್ಬೋದು, ಮಾಡ್ತೀವಿ, ಮುಂದೆ ನಮ್ಮ ಜೀವನ ಪರ್ಯಂತ ಮುಂದುವರಿಸ್ತೀವಿ. ಶಿಕ್ಷಣದ ಜೊತೆಗೆ ಸಾವಯವ ಕೃಷಿನ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಇಲ್ಲ, ಈಗ ನೀವು ನಿಮ್ಮ ಯುವಕರ ಬಳಗದಿಂದ ಕೃಷಿ ಮಾಡ್ತಿದ್ದೀರಲ್ವಾ, ಏನೇನು ಎಷ್ಟು ಎಕರೆಯಲ್ಲಿ? ಅವರು ದುಡ್ಡು ಕೊಟ್ಟು ನಮಗೆ ಭೂಮಿ ಕೊಡಿಸಿದ್ದಾರೆ, ಮಾಡ್ಕೊಂಡು ತಂದ್ರಿ ಅಪ್ಪ. ಭೂಮಿ ತಗೊಂಡಿದ್ದೀರಾ ಅಂದ್ರೆ ಗುತ್ತಿಗೆನೋ ಅಥವಾ? ನಾವು ಗುತ್ತಿಗೆ ಮಾಡಿದೀವಿ, 1 ವರ್ಷಕ್ಕೆ ಅಂತಂದೇಳಿ ಗುತ್ತಿಗೆ ಮಾಡಿದೀವಿ. ಅದಕ್ಕೆ ಆರ್ಥಿಕ ನೆರವು ಸಖಿ ಸಂಸ್ಥೆಯಿಂದ ಕೊಟ್ಟಿದ್ದಾರೆ. 2 ಎಕರೆಯನ್ನು ಮಾಡ್ತಿದ್ದೀವಿ, ಅದರಲ್ಲಿ ಒಂದು ಮಿಶ್ರ ಬೆಳೆಯನ್ನು ನಾವು ತಗೊಂಡ್ಕೊಂಡಿದ್ವಿ, ಏಕ ಬೆಳೆ ಅಲ್ಲ, ಮಿಶ್ರ ಬೆಳೆಯನ್ನು ಹಾಕಿದ್ವಿ. ಅದರಲ್ಲಿ ಮುಖ್ಯವಾಗಿ ಬರಗು, ಸಾಸಿವೆ, ಗುರಾಳು, ಅಲಸಂದಿ, ಹುರುಳಿ, ಸೊ ಈ ರೀತಿ ಬೆಳೆಗಳು ಮಿಶ್ರ ಬೆಳೆ ಹಾಕ್ಕೊಂಡು ನಾವು ಸಾವಯವ ಕೃಷಿಯನ್ನು ಮಾಡ್ತಾ ಇದ್ದೀವಿ. ಈಗ ಸಾವಯವಕ್ಕೆ ಈ ಕೃಷಿಯನ್ನು ಮಾಡಬೇಕು ಅನ್ನೋದಾದಾಗೆ ಕೃಷಿ ಭೂಮಿ ಅವರು ಬಿಟ್ಬಿಟ್ಟಿದ್ರು, ಅವರು ಅದು ಬೀಳು ಭೂಮಿ ಬಿದ್ದುಬಿಟ್ಟಿದ್ರು. ಎಷ್ಟು ವರ್ಷಗಳಿಂದ ಬೀಳು ಬಿದ್ದಿತ್ತು ಅದು? ಒಂದು 7-8 ವರ್ಷದಿಂದ ಬೀಳ್ಬಿಟ್ಟೆ. ಅದನ್ನು ನಾವು ಟ್ರ್ಯಾಕ್ಟರ್ನ ತರಿಸಿ, ಆ್ಯಕ್ಚುಲಿ ನಾವು ಟ್ರ್ಯಾಕ್ಟರ್ನ ಈ ರೀತಿ ವೆಹಿಕಲ್ ಭಾರ ವೆಹಿಕಲ್ನ ಇಳಿಸಬಾರ್ದು, ನಾವು ಮಳೆಗೆ ಬಿತ್ತನೆ ಮಾಡೋದು ಇತ್ತಲ್ಲ, ನೀರಿನ ಕೊರತೆ ಇತ್ತಲ್ಲ, ಸೊ ಅದಕ್ಕೋಸ್ಕರ ಮತ್ತೆ ಟ್ರ್ಯಾಕ್ಟರ್ನ ಕರ್ಕೊಂಡು ಬಂದು ಟ್ರ್ಯಾಕ್ಟರಿಂದ ಅದನ್ನೆಲ್ಲ ಕ್ಲೀನ್ ಮಾಡಿಸಿ ಅದನ್ನೆಲ್ಲ ನಾವು ಶ್ರಮ ಹಾಕಿ ಅದನ್ನ ಒಂದು ಸೈಡ್ ಎತ್ತ ಹಾಕಿ ಆಮೇಲೆ ರೂಟರ್ ಎಲ್ಲ ನೀಟಾಗಿ ಸಮ ಮಾಡೋದಕ್ಕೆ ಮತ್ತೆ ಟ್ರ್ಯಾಕ್ಟರಿಂದ ರೂಟರ್ ಓಡಿಸಿದ್ವಿ. ಆಗ ನೀಟಾಗಿ ಇದಾಯಿತು, ಒಂದು ಶೇಪಿಗೆ ಬಂತು. ಕೊನೆಯದಾಗಿ ಮತ್ತೆ ಎತ್ತಿನ ಮಡಿಕೆ ಸರ್ಕೊಂಡು ಒಂದು ಸಾಲ್ ಮಾಡ್ಕೊಂಡ್ವಿ. ಸಾಲ್ ಮಾಡಿ ಆದಮೇಲೆ 4 ಚೀಲ ಎರೆಹುಳು ನಾವೇ ಹೊತ್ಕೊಂಡು ಎಲ್ಲ ಸುತ್ತಾರ್ದು ಎಲ್ಲ ಹಾಕಿದ್ವಿ. ಅದು ಹಾಕಿ ಆದಮೇಲೆ ಮಳೆ ಬಂತು. ಸೊ ಮಳೆ ಬಂತು, 1-2 ದಿನ ಬಿಟ್ವಿ. ಸೊ ಬಿಟ್ಟಾದಮೇಲೆ ಮತ್ತೆ ನಾವು ಓಡಿಸೋಕೆ ಅವ್ರನ್ನ ಕರ್ಕೊಂಡು ಬಂದ್ವಿ. ಅವ್ರನ್ನ ಒಪ್ಪಿಸಿ ಕುಂಟೆ ಬೇರೆ ಇದ್ದಿದ್ದಿಲ್ಲ, ಮತ್ತೆ ನಾಗನಹಳ್ಳಿ ಆ ಕಡೆ ಎಲ್ಲ ಕೇಳಿ ಬಂದ್ವಿ ಹಳೆ ಪಂಗೆ ಅಂತಂದು ಹೇಳಿ. ಮತ್ತೆ ಇಲ್ಲಿ ಒಬ್ರು ಇದ್ರು, ಅವರು ಅವ್ರನ್ನ ಕರೆಸಿ ಬಿತ್ತನೆ ಮಾಡೋಕೆ ಕುಂಟೆಯಿಂದ ಬಿತ್ತಿಸಿದ್ವಿ. ಎಲ್ಲ ಬಿತ್ತಿಸಿ ನಾವು ಒಂಥರ ಬಹಳ ಖುಷಿಯಿಂದ ಕುಂತ್ಕೊಂಡು ಎತ್ತಿನ ಓಡಿಸ್ಕೊಂತ ಒಂಥರ ಹಬ್ಬದ ರೀತಿ ವಾತಾವರಣ ಆಗಿತ್ತು. ಅದ್ರ ಜೊತೆ ಎಲ್ಲ ಮಾಡಿಕೊಂಡು ಈಗ ಬೆಳೆ ಸ್ವಲ್ಪ ಚೆನ್ನಾಗಿ ಬಂದಿದೆ. ಈಗ ಏನಂದ್ರೆ ಕಳೆ ಬಂದಿದೆ ಫುಲ್, ಅದನ್ನ ಕ್ಲೀನ್ ಮಾಡ್ಬೇಕು. ಕ್ಲೀನ್ ಮಾಡೋದು ಈಗ ಮುಂದಿನ ಕಾರ್ಯ ಇದೆ. ಯಾವ ರೀತಿಯ ತರಬೇತಿ ಆಯ್ತು? ತರಬೇತಿ ಅಂತಂದ್ರೆ ಇದೆ, ಇವನ್ ನಮ್ಗೆ ಕೃಷಿ ಅಂತಂದ್ರೆ ಏನು, ಎಲ್ಲೋ ಒಬ್ರು ಮೆಕ್ಕೆಜೋಳ, ಇದು ಒಳ್ಳೆ ಏಕ ಬೆಳೆ ಇದು. ನಮ್ಗೇನಂದ್ರೆ ಕೃಷಿನೇ ಅನಿಸ್ತಿದ್ದಿಲ್ಲ, ಯಾಕಂದ್ರೆ ಒಂದೆರಡು ಕಬ್ಬು ಹೋಗಿ ತುಳಿದು ಬಂದ್ಬಿಟ್ರೆ ಮಿಡ್ಲು ಒಂದು ಟೈಮಲ್ಲಿ ಕಳೆ ತೆಗಿತಿದ್ರು. ಅವಾಗ 3 ತಿಂಗಳು ಬಿಟ್ಟು 4 ತಿಂಗಳು ಬಿಟ್ಟು ಬರ್ತಿದ್ವಿ. ಯಾಕಡೆ ಕಬ್ಬು ಬೆಳೀತಿದ್ರು, ಮನೆಗೆ ಸಕ್ಕರೆ ಇಲ್ಲ, ಅದು ಮನೆಗೆ ಬೆಲ್ಲನೂ ಬರ್ತಿದ್ದಿಲ್ಲ, ಔಟ್ಸೈಡ್ ಕೊಂಡ್ಕೊಂಡು ಬರ್ತಿದ್ವಿ. ಅದು ಬಂದಿರೋ ನೆಲ್ಲು ಕೂಡ ಆ ಕಡೆ ಲೋಡ್ ಮಾಡಿ ಹಂಗೆ ಕಳಿಸ್ಬಿಡ್ತಿದ್ರು, ಮನೆಗೂ ಒಂದು ಚೀಲ ಇಲ್ಲ. ನಾವು ಇಲ್ಲಿ ಸ್ಟೋರಿಗೆ ಕಿಪ್ಪಿಗೆ ಅದಕ್ಕೆ ದುಡ್ಡು ಇಟ್ಟು ಅದನ್ನು ಸಾಲ ಕಟ್ಟಿ ಮೇಲೆ ಒಂದು 5,000-2,000 ಉಳಿದಿದೆಪ್ಪ ಅಂತಿದ್ವಿ. ಏನು ಕೃಷಿಯಪ್ಪ ನೀವು ಇದರಲ್ಲಿ ಏನೆಲ್ಲ ಬಿಡ್ರೆ ಸಿಕ್ಕಿದ್ದು ಅಂತಂದರೆ ಸಂಸ್ಥೆಯಿಂದ, ಸಖಿ ಸಂಸ್ಥೆಯಿಂದ ತರಬೇತಿ ಸಿಕ್ಕಿದ್ದು. ಅದೇ ಇದ್ರ ಕುರಿತಂತೆ ನಮಗೆ ಇದನ್ನ ಹಾಕ್ತಿದ್ರು ಕೆಮಿಕಲ್ ಅಂತ. ನಾವು ಇದು ಆತ ಏನು ಹೇಳ್ತಿದ್ದಾರೆ ನಮಗೆ ಅರ್ಥ ಆಗುವಲ್ತು ಏನಿಲ್ಲ, ಏನೋ ಹೇಳ್ತಾರೆ ಬಿಡು ಅಂತಂದೇಳಿ ಸುಮ್ಮನೆ ಹ್ಞೂ ಅಂತಿದ್ವಿ. ಆಮೇಲೆ ನಿಜವಾಗ್ಲೂ ಮತ್ತೆ ಬಂದು ಹೇಳಿದಾಗ ಹೇಳ್ತಾ ಇದ್ರು ಸ್ವಲ್ಪ ಆಸಕ್ತಿ ಬಂದಿದ್ದಕ್ಕೋಸ್ಕರ ಮತ್ತೆ ಸಖಿ ಸಂಸ್ಥೆಯಿಂದ ಮೈಸೂರು ಆ ಕಡೆ ಚಾಮರಾಜನಗರ ಇದೆಯಲ್ಲ ಅಮೃತ ಭೂಮಿ, ಸೊ ಅಲ್ಲಿ ಕಳಿಸಿದ್ರು. ಅಲ್ಲೆಲ್ಲ ಔಟ್ ಸೈಡಿಂದ ಏನು ಕೊಂಡ್ಕೊಂಡು ಬರ್ತಿದ್ದಿಲ್ಲ, ಎಲ್ಲ ಗದ್ದೆಯಲ್ಲೇ ಬೆಳ್ಕೊಳ್ತಿದ್ರು. ಎಲ್ಲ ಒಂಥರ ಭಾಳ ನನಗೆ ಖುಷಿ ಅನಿಸ್ತಿತ್ತು ಎಲ್ಲ ನೋಡಿದಾಗ. ಅದು ತರಬೇತಿ ಆಯಿತು, ಎಕ್ಸ್ಪೋಜರ್ ಅದು. ಬೇರೆ ಬೇರೆ ಜಿಲ್ಲೆ ಬೇರೆ ರಾಜ್ಯಕ್ಕೆ ಕರ್ಕೊಂಡೋಗಿದ್ರು. ಆ ಎಕ್ಸ್ಪೋಜರ್ಗಳು ಅಲ್ಲಿನ ಉಪಚಾರಗಳ ಬಗ್ಗೆ, ಈ ಆಯುರ್ವೇದಿಕ್ ಗಿಡಮೂಲಿಕೆ ಇದ್ರ ಬಗ್ಗೆ, ಇದ್ರದ ಬಗ್ಗೆ ಎಲ್ಲ ಹೇಳ್ಕೊಟ್ರು. ಸಂಸ್ಥೆಯಿಂದನೇ ಟ್ರಾವ್ ಮಾಡ್ಬೇಕಂತಂದೇಳಿ ಅನಿಸ್ತು, ಮತ್ತೆ ಇದನ್ನು ಕಂಟಿನ್ಯೂ ಮಾಡ್ತೀವಿ. ಈಗ ಈ ಸಾವಯವ ಕೃಷಿಗೆ ಯಾವುದೇ ಬೆಳೆಗೆ ಏನಾದರೂ ಕೀಟಗಳು ಬಾಧೆಗಳು ಬಂತು ಅಂದರೆ ಯಾವ ರೀತಿ ಔಷಧಿಗಳನ್ನು ನೀವು ಸಿದ್ಧ ಮಾಡ್ಕೊಳ್ತೀರಿ? ಈಗ ಕಾನ್ಸೆಪ್ಟ್ ಔಟ್ಸೈಡಿಂದ ಏನು ಬರಬಾರ್ದು, ಪ್ರಕೃತಿಯಿಂದ ಏನು ಸಿಗುತ್ತೆ ಅದನ್ನ ತಗೊಂಡು ನಾವು ಮಾಡ್ಬೋದು. ಆ ಕಾನ್ಸೆಪ್ಟ್ ಇರೋದ್ರಿಂದ ಯಾವ ಮೆಥಡ್ ಇದೆ ಆ ಮೆಥಡ್ನಲ್ಲಿ ಮಾಡಿಕೊಂಡು ಔಷಧಿನ. ನೀವು ಎಷ್ಟು ದ್ರಾವಣಗಳನ್ನು ತಯಾರು ಮಾಡುವುದನ್ನು ಕಲ್ತಿದ್ದೀರಿ? ನಾವೊಂದು 5-6 ಥರದ್ದು ದ್ರಾವಣ ಮಾಡೋದು ಕಲ್ತಿದ್ದೀವಿ. ಈಗ ಈ ದ್ರಾವಣಗಳಿಗೆ ಯಾವ, ಆಮೇಲೆ ಬೇವಿನ ತಪ್ಪಲ, ಆಮೇಲೆ ಸೀತಾಫಲ ಇದ್ರದ್ದು, ಆಮೇಲೆ ನೀರೆಳೆದು ಎಕ್ಕೆ ಆಗುತ್ತೆ. ಅದು ಮೊದಲೇದಾಗಿ ಬೀಜಾಮೃತ ಮಾಡ್ತೀವಿ, ಬೀಜೋಪಚಾರ ಬಗ್ಗೆ ಬೀಜನೆಲ್ಲ ಇದು ಮಾಡಿ ಅದು ಮಣ್ಣು ಮತ್ತು ಸಗಣಿ ಗೋಮೂತ್ರ ಮತ್ತು ಇದನ್ನೆಲ್ಲ ತೊಗೊಂಡು ಬೀಜೋಪಚಾರ ಅದನ್ನು ಸ್ವಲ್ಪ ನೆನೆ ಹಾಕಿ ತೆಗಿತಾ ಇದ್ವಿ. ಅದು ಆಮೇಲೆ ಜೀವಾಮೃತ ಅಂತ ಮಾಡ್ತಿದ್ವಿ, ಸಸ್ಯಗಳು ಸಮೃದ್ಧವಾಗಿ ಫಲವತ್ತತೆಯಿಂದ ನಡೆಯೋದಕ್ಕೆ. ಮತ್ತು ಬಡ್ಡೆ ಎಲ್ಲ ಹುಳ ಬೀಳ್ತವೆ, ಸುಳಿ ಹುಳ ಮತ್ತು ಈ ಏನು ಮೇಲೆ ಚುಕ್ಕಿ ಚುಕ್ಕಿ ಆ ರೀತಿ ಕಾಣ್ತಾವೆ ವೈಟ್ ಥರ, ಅದನ್ನ ಗಂಟೆ ಮೇಲೆ ಅದನ್ನ ಇದು ಮಾಡ್ಕೊಳ್ತಾ ಇದ್ವಿ. ಸೊ ಅದನ್ನೇನು ಹೆಂಗೆ ಅದನ್ನ ತಯಾರು ಮಾಡೋದು ಹೆಂಗೆ ಅದನ್ನ ತಗೊಂಡು ನಾರ್ಮಲ್ ಆಗಿ 200 ಲೀಟರ್ ನೀರಿನಲ್ಲಿ ಅದನ್ನ ನೆನೆ ಹಾಕಿ ಇದು ಮಾಡ್ತಾ ಇದ್ವಿ. ಕಲಸಿ ಏನಿಲ್ಲ, ನಾರ್ಮಲ್ ಆಗಿ ಒಂದು 20 ದಿನ ಬಿಡ್ತಿದ್ವಿ, 20 ದಿನ 15-20 ದಿನ ಬಿಡ್ತಿದ್ವಿ. ಸ್ಟ್ರಾಂಗ್ ಇರ್ತಿತ್ತು ಅದು. ನಾವು ಮಾಡ್ತಿರೋದು ಅಂಗಡಿಯಲ್ಲಿ ತರ್ತಾರಲ್ಲ, ಅದಕ್ಕಿಂತ ಬಹಳ ಸ್ಟ್ರಾಂಗ್ ಇರುತ್ತೆ. ಪ್ರಕೃತಿಯಿಂದ ನಾವು ತಗೊಳ್ಳೋದು ಏನೇ ಇರಲಿ ಅದು ಬಹಳ ಎಫೆಕ್ಟಿವ್ ಆಗಿರುತ್ತೆ. ಹೊರಗಡೆ ತಗೊಳ್ಳೋದು ಅದು ಕೃತವಾಗಿ ಸ್ವಲ್ಪ ಅಷ್ಟೇ. ಅದು ಅಲೋವೇರಾದ ದ್ರಾವಣ ತಯಾರು ಮಾಡ್ತಿರಲ್ಲ, ಯಾವ ತರದ ಸಮಸ್ಯೆಗೆ ಅದು ಬಳಕೆ ಆಗುತ್ತೆ? ಅದೇ ಥರ ಸಣ್ಣ ಸಣ್ಣ ಹುಳ ಕುಂದಿರುತ್ತೆ ಅದು. ಆಮೇಲೆ ರೆಕ್ಕೆ ಹುಳು, ಸಾಯಂಕಾಲ ಗಾಡಿ ತಗೊಂಡು ಹೋಗ್ಬೇಕಾದಾಗ ನಮ್ಮ ಕಣ್ಣಿಗೆಲ್ಲ ಬಡಿತಾ ಇರ್ತವಲ್ಲ, ಸೊ ಅಂಥ ಹುಳುಗಳಿಗೆ, ಅಂಥ ಎಲ್ಲ ಹುಳುಗಳಿಗೆ ನಿಯಂತ್ರಣಕ್ಕೆ ಬರ್ತದೆ. ಹಾಂ, ನಿಯಂತ್ರಣಕ್ಕೆ ಬರುತ್ತೆ. ಆಮೇಲೆ ಈ ಸಸ್ಯಗಳು ಹೂ ಬಿಡೋಕ್ಕಿಂತ ಮುಂಚೆ ಅಥವಾ ಹೂ ಬಿಡೋ ಸಂದರ್ಭದಲ್ಲಿ ಸಮಸ್ಯೆಗಳು ಬಿಡೋಕ್ಕಿಂತ ಮುಂಚೆಗೆ ನಾವು ಒಂದು NY ದ್ರಾವಣ ಅಂತ ಮಾಡ್ತಿದ್ವಿ, ಮತ್ತೆ ಈಗ ಇನ್ನೊಂದು ಮಾಡ್ತಾ ಇದ್ವಿ. ಅದು ಅಂದರೆ ಹೂ ಬಿಡೋಕ್ಕಿಂತ ಮುಂಚೆಗೆ ಇದು ಮಾಡಬೇಕು ಎಲ್ಲ ಥರದ ರೋಗಗಳಿಗೆ. ಸೊ ಅದಕ್ಕೆ ಏನಿಲ್ಲ, ನಾವು ಒಂದು 5 ಕೆಜಿ ಲ್ಯಾಂಟಿನ್ ತಪ್ಪಲ ಅಂತ ಬರುತ್ತೆ. ಲ್ಯಾಂಟಿನ್ ಅಂತ ಅಂದ್ರೆ ಅದು ಸಣ್ಣ ಹೂವು ತರದ್ದು. ಒಂದ್ 2 ಕೆಜಿ ಬೇವು, ಒಂದ್ 2 ಕೆಜಿ ಸೀತಾಫಲ, ಒಂದ್ 2 ಕೆಜಿ ನೀರಳೆ, ಆಮೇಲೆ 2 ಕೆಜಿ ಎಕ್ಕೆ, 5 ಲೀಟರ್ ಗೋಮೂತ್ರ. ಸೊ ಕುದಿಸಿ ಅದು 5 ಕೆಜಿಗೆ ಬರಬೇಕು. ಅಷ್ಟೆಲ್ಲ ಐಟಮ್ನ ಹಾಕಿ ಆದ್ಮೇಲೆ ಅದು ಕುದ್ದು ಕುದ್ದು ಅದು ಬಹಳ ಸ್ಟ್ರಾಂಗು. ಮಿನಿಮಮ್ ಜಸ್ಟ್ 20 ml ಒಂದು ಏನು ಟ್ಯಾಂಕ್ ಎಣ್ಣೆ ಹೊಡಿತಾರಲ್ಲ, ಆ ಟ್ಯಾಂಕ್ ತುಂಬ ನೀರು ತುಂಬಿಕೊಂಡು 20 ml ಇದನ್ನ ಹಾಕೊಂಡು ಹೊಡಿಬೇಕು. ಎಷ್ಟು ಸ್ಟ್ರಾಂಗ್ ಅಂತಂದ್ರೆ ಅದು ಸ್ವಲ್ಪ ಜಾಗ ನಾವು ಯೂಸ್ ಮಾಡ್ಕೊಳ್ತೀವಿ ಎಲ್ಲಾ ತರದ ರೋಗಗಳಿಗೆ. ಅದನ್ನೆಲ್ಲ ನೀವೇ ತಯಾರು ಮಾಡೋದು ಕಲ್ತಿದ್ದೀರಾ? ನಾವೇ ಮಾಡ್ತೀವಿ, ನಾವೇ ಸ್ವಂತ ಮನೆಯಲ್ಲಿ ಎಲ್ಲ ನಾವೇ ರುಬ್ಕೊಂಡು ಎಲ್ಲ ಇದು ಮಾಡ್ಕೊಂಡು ಮಾಡ್ತೀವಿ. ಈಗ ಭೂಮಿಗೆ ಅಂದ್ರೆ ಮಣ್ಣು ಕೊಡ್ತೀವಿ, ಅಂದ್ರೆ ಪುನಶ್ಚೇತನ, ಮಣ್ಣ ಅಭಿವೃದ್ಧಿ ಇದು ಮಾಡುವಂಥದ್ದು. ಸೊ ಅದಕ್ಕೆ ಮುಖ್ಯವಾಗಿ ಡಿಕಂಪೋಸರ್ನ ಬಳಸ್ಕೊಳ್ತೀವಿ. ಅದು ಗೋಮೂತ್ರದಿಂದ ಬಂದಿರುವಂಥದ್ದು ಸೂಕ್ಷ್ಮಾಣದಿಂದ ತೆಗೆದಿರ್ತಾರೆ. ಸೊ ಅದು ಮಿನಿಮಮ್ 10 ಗ್ರಾಮ್ ಇರುತ್ತೆ. ಆ 10 ಗ್ರಾಮ್ನ ತಗೊಂಡು 200 ಲೀಟರ್ ನೀರು ಬ್ಯಾರಲ್ ಇರುತ್ತಲ್ಲ ಅದಕ್ಕೊಂದ್ 20 ಬೆಲ್ಲನ ಹೊರಗಡೆ ಇದು ಮಾಡ್ತಾರಲ್ಲ, ಇವಾಗೆಲ್ಲ ರಾಸಾಯನಿಕ ಬೆಲ್ಲ ಮಾಡ್ತಾ ಇದಾರೆ, ಅದು ಅಲ್ಲ, ನಾವು ಎಷ್ಟು ಹಾಕಿದ್ರು ಕೂಡ ಅಷ್ಟು ಒಳ್ಳೆಯದು. ಅದು ಹಾಕಿದ್ಗಟ್ಲೆ ಏನಾಗುತ್ತಂದ್ರೆ ಭೂಮಿಯಲ್ಲಿ ಅಲ್ಲಲ್ಲಿ ಇರುವೆಗಳು ತೂತ್ ಮಾಡಕ್ ಸ್ಟಾರ್ಟ್ ಆಗುತ್ತೆ, ಹಂಗಾದಾಗ ಭೂಮಿ ಫಲವತ್ತದ ಐತೆ ಅಂತ ಅರ್ಥ. ಸೊ ಅದಕ್ಕೂ ಅದನ್ನ ಯೂಸ್ ಮಾಡ್ಕೊಳ್ತೆ. ಈಗ ವೆಂಕಟೇಶ್ ಈ ಬಗ್ಗೆ ಏನನ್ಸುತ್ತೆ ನಿಮ್ಗೆ? ಇದು ಮೊದಲನೇ ಅನುಭವ, ಸಾವಯವ ಕೃಷಿಗೆ ಹೆಜ್ಜೆ ಇಟ್ಟಿದ್ವಿ. ಸೊ ಇದು ಮೊದಲನೇ ಅನುಭವದಕ್ಕಿಂತ ಇದು ನಮ್ಮ ಜೀವನದ ಮುಂದಿನ ನಡೆ, ಇದು ಸಾವಯವ ಕೃಷಿ ಕಡೆ ನಮ್ಮ ಮುಂದಿನ ಜೀವನದ ನಡೆ ಇರುತ್ತೆ. ನಮ್ಮ ಎಲ್ಲ ಯುವ ಬಳಗದವರಿಂದ ನಾವು ಇದನ್ನ ಒಂದು ಸ್ಟ್ರಾಂಗ್ ಆಗಿ ಒಂದು ಒಳ್ಳೆ ನಿರ್ಧಾರ ತಗೊಂಡು ಹೋಗ್ತಾ ಇದ್ವಿ. ಒಂದು ಭೂಮಿ ರೆಕವರ್ ಆಗ್ಬೇಕಂದ್ರೆ ಸಾವಯವ ಕೃಷಿ ಕಡೆ ನಾವು ಮಾಡ್ತೀವಿ, ಇದು ನಮ್ಮ ಜೀವನದ ಒಂದು ಭಾಗ ಆಗಿ ತಗೊಳ್ತೀವಿ. ಸಾವಯವ ವೆಂಕಟೇಶ್ ಉತ್ಸಾಹಿ ಯುವಕರಾಗಿ ಮತ್ತು ಸಂಘಟಿತರಾಗಿ ಕೃಷಿಯನ್ನ ಮಾಡ್ತಾ ನಿಮ್ಮ ಈ ಸಾವಯವ ಕೃಷಿಯ ಅನುಭವಗಳನ್ನು ಈಗ ಆರಂಭ ಮಾಡಿದಿರಿ, ಯಶಸ್ವಿಯಾಗಲಿ ಅಂತ ಆಶಿಸ್ತಾ ನಮ್ಮ ಆಕಾಶವಾಣಿ ನಮ್ಮ ಎಲ್ಲ ಇದುವರೆಗೂ ಕೃಷಿ ಚಟುವಟಿಕೆ ಕುರಿತು ಶ್ರೀ ಎಚ್ ವೆಂಕಟೇಶ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶನವನ್ನು ನಡೆಸಿಕೊಟ್ಟವರು ಸೋಮೇಶ್ ಉಪ್ಪಾರ್. ಜಾಸ್ತಿ ದುಡ್ಡಿಲ್ಲ, ಏನಣ್ಣ ಮಾಡೋದು? ಏನಾಗಿದೆ ನಿನ್ ಮಗನ್ಗೆ? ಗಂಟ್ಲು ಕ್ಯಾನ್ಸರ್ ಅಂತೆ, ದುಬಾರಿ ಔಷಧಿ ತಗೊಂಡ್ ಬಾರದಲ್ಲೂ ಸಿಗುತ್ತೆ. ನಂಗ್ ಗೊತ್ತೇ ಇರ್ಲಿಲ್ಲ, ಈಗ್ಲೇ ಹೋಗ್ತೀನಣ್ಣ. ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಔಷಧ, ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಸ್ವಾರ್ಥವ ಪಡಲಿ ಸಹಿಸುವುದು ಈ ಭೂಮಿ, ಈ ಭೂಮಿಯೇ ಮರುಭೂಮಿ. ರೈತ ಕೈ ಕಟ್ಟಿ ಕುಳಿತರೆ ಲೋಕವೇ ದಾನದಲ್ಲಿ ರೈತ ಕರ್ಣನಿಗೂ ಮೇಲು ಭೂಮಿಯ ಚೊಚ್ಚಲ ಮಗ ಮುಗಿಯೋಗಳಿಗೆ ಅನ್ನವಿಡೋ ದೇವರಿಗೆ. ಚರಿಯುಂಟು ಮಣ್ಣಿನಲ್ಲಿ ಹುಟ್ಟಿದ ಸೂರ್ಯ ಹೊಡೆದಿದೆ ನಿಸರ್ಗವಾಗಿಳು, ನಿಸರ್ಗ ಕಾಯಲು ರೈತ ಮರೆತರೆ ನೇಗಿಲು. ನಾಲ್ಕೇ ದಿನದಲ್ಲಿ ಲೋಕವೇ ಕತ್ತಲು ಅಗಲ ಹೃದಯಗಳಿಗೆ ಅನ್ನವಿಡೋವಿನ ಬಂಡಿಯ ಕಟ್ಟಿ ಭೂಮಿಯ ಬಸಿರಲಿ ಹುಟ್ಟಿ ದೇವರಿನ ಬಂಡಿಯ ಕುಡುಗೈ ದೊರೆಯುವನು ರೈತ ಭೂಮಿಯ ಚೊಚ್ಚ ಅನ್ನವಿಡೋ ದೇವರಿಗೆ. ಎಂದೆಂದು ನೀರಿಂದ ತಪ್ಪಿ ಹಂಗ ಹಾಳಾಗೂತಾದ ಸಗಣಿ ಗೊಬ್ಬರ ಗೊತ್ತೇನು ರೈತಣ್ಣ. ಹಾದಿ ಮಗ್ಗಲ ಹಾಕ್ತೀರಿ ಸಗಣಿ, ನೆಲದ ಮ್ಯಾಲ ಇರುವುದಿಲ್ಲ ಸಣ್ಣ ಕುಣಿ, ಮಳೆ ನೀರು ತಿಪ್ಪಿ ಮಾಡಬೇಡ್ರಿ ಎಂದೆಂದು ನೀರಿಂದ ತಪ್ಪಿ ಹಂಗ ಹಾಳಾಗೂತಾದ ಸಗಣಿ ಗೊಬ್ಬರ ಗೊತ್ತೈತೇನು ರೈತಣ್ಣ. ಕಟ್ಟತಿರಿ ಹರಕ ಚೀಲ ಮುಟ್ಟದ್ರಾಗಂತಿ ಮಾಡಬೇಡ್ರಿ ಎಂದೆಂದು ನೀವಿಂಗ ತಪ್ಪಿ ಹೆಂಗ ಹಾಡಾಗೂತಾದ ಬಿಸಿಲು ಗಾಳಿಗೆ ಹಾಡಾಗಿ ಹೋಗ್ತಾದ ಇದಕ ಅಂತಾರ ಮಲಗೂ ತಿಪ್ಪಿ ಮಾಡಬೇಡ್ರಿ ಗೊತ್ತೈತೇನು ರೈ ಕಣ್ಣ ನಿನಗ ಬಂದು ಚೂರ ಅನ್ನ ನೀಡೋರೆ ನನ್ನೋ ನರಳು ನೀಡೋರೆ ನನ್ನೋರು ಈ ಮಣ್ಣೇ ನನ್ನದು ಪುಣ್ಯವೇ ನನ್ನದು ಅನ್ನ ನೀಡೋರೆ ನನ್ನು ಸಮರಸವ ಪಾಲಿಸೋದೇ ದೇವರ ಗುಣಗಾನ ಜನವೇ ಚಾಲಿ ತಿಳಿಯೋ ತಮ್ಮಯ್ಯ ಅನ್ನ ನೀಡೋರೆ ನನ್ನೋರು ವಾಣಿಜ್ಯ ಪ್ರಕಟಣೆಗಳು. ಆರೋಗ್ಯ ಇಲಾಖೆಯ ಮಹತ್ವಾಕಾಂಕ್ಷೆಯ ಗ್ರಾಮವನ್ನಲ್ಲಿ ಸೂಕ್ತ ದಾಖಲೆ ನೀಡಿ ಉಚಿತವಾಗಿ ಪಡೆಯಿರಿ. ಆಯುಷ್ಮಾನ್ ಕಾರ್ಡ್ ನೆರವಿನಿಂದ ದೇಶದಲ್ಲಿ ಎಲ್ಲೇ ಇದ್ದರೂ ಉಚಿತ ನಿಯೋಜಿಸಲಾಗಿದೆ. ತುರ್ತು ಸಂದರ್ಭಗಳಲ್ಲಿ 171 ಚಿಕಿತ್ಸಾ ವಿಧಾನಗಳಿಗೆ ನೇರವಾಗಿ ಸರ್ಕಾರಿ ಅಥವಾ ನೋಂದಾಯಿತ 4555 ಕ್ಕೆ ಕರೆ ಮಾಡಿ. ನಿಮ್ಮ ಆರೋಗ್ಯ ನಮ್ಮ ಬದ್ಧತೆ.